ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ ಸಂದರ್ಭದಲ್ಲಿ ಸುರಕ್ಷಿತ ಆಹಾರದ ಮಹತ್ವ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಯಚೂರು ಇದರ ಕಾರ್ಯಚಟುವಟಿಕೆ ಕುರಿತು ಆಹಾರ ಸುರಕ್ಷತೆಯ ಅಧಿಕಾರಿ ಶ್ರೀ ಜಗನ್ನಾಥ್ ಅವರೊಂದಿಗೆ ಸಂದರ್ಶನ. ನಂತರ ಸಿರಿಧಾನ್ಯಗಳಾದ ಹಾರಕ, ಸಾಮೆ, ಊದಲು ಮತ್ತು ಬರಗು ಬೆಳೆಯಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನಗಳ ಕುರಿತು ಡಾ ಆಮಸಿದ್ದಪ್ಪ ಅವರಿಂದ ಮಾಹಿತಿ. ನಂತರ ರಾಷ್ಟೀಯ ಜೇನುದುಂಬಿ ಮಿಷನ್ ಕುರಿತು ಮಾಹಿತಿ, ಹಾಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಒಂದು ಜಾಹೀರಾತು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳಿ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ ಸಂದರ್ಭದಲ್ಲಿ ಸುರಕ್ಷಿತ ಆಹಾರದ ಮಹತ್ವ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಯಚೂರು ಇದರ ಕಾರ್ಯಚಟುವಟಿಕೆ ಕುರಿತು ಆಹಾರ ಸುರಕ್ಷತೆಯ ಅಧಿಕಾರಿ ಶ್ರೀ ಜಗನ್ನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತು ನಾವು ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸುರಕ್ಷಿತ ಆಹಾರ ಅಂದ್ರೇನು, ಅದರ ಮಹತ್ವ, ಜೊತೆಗೆ ರಾಯಚೂರಿನಲ್ಲಿರ್ತಕ್ಕಂಥ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿನ ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರಿನ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಆಹಾರ ಸುರಕ್ಷತಾ ಅಧಿಕಾರಿಗಳಾದಂಥ ಜಗನ್ನಾಥ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ಸುರಕ್ಷಿತ ಆಹಾರ ಅಂತೇಳಿ ನಾವೆಲ್ಲ ಹೇಳ್ತಿರ್ತೀವಿ. ಇವತ್ತು ವಿಶ್ವದಾದ್ಯಂತ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವರ್ಷದ ಘೋಷವಾಕ್ಯ ಏನಿದೆ? ಆಹಾರ ಸುರಕ್ಷತೆ ಈ ವರ್ಷದ ಘೋಷವಾಕ್ಯ, ಆಹಾರ ಮಾನದಂಡಗಳು ಜೀವ ಉಳಿಸುತ್ತವೆ. ಆಹಾರದ ಮಾನದಂಡಗಳು ಜೀವ ಉಳಿಸುತ್ತವೆ. ಫುಡ್ ಸ್ಟ್ಯಾಂಡರ್ಡ್ ಸೇವ್ಸ್ ಲೈಫ್ಸ್ ಅಂತ ಹೇಳಿ ಇಂಗ್ಲೀಷ್ನಾಗ ಅಂತಾರೆ ಸರ್. 2018 December 20 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವ ಆಹಾರ ಸುರಕ್ಷತೆಯ ದಿನ ಆಚರಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ತದನಂತರ 2019 ಪ್ರತಿ ವರ್ಷ June 7 ಈ ದಿನವನ್ನು ಆಚರಿಸಲಾಗುತ್ತದೆ, ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ. ದಿನಾಚರಣೆ ಆಚರಣೆ ಉದ್ದೇಶ ಏನು, ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ? ಕಲಬರಿಕೆ ಇಲ್ಲದ ಆಹಾರ ಕೊಡ್ಲು ಏನಪ್ಪ, ತಿಳುವಳಿಕೆ ಕೊಡ್ಲಿಕ್ಕೆ ಎಲ್ಲರಿಗೂ ತಿನ್ನೋರಿಗೆ ತಿಳುವಳಿಕೆ ಬರಬೇಕು, ಮಾಡೋರಿಗೂ ತಿಳುವಳಿಕೆ ಕೊಡ್ಲಿಕ್ಕೆ, ವರ್ತಕರಿಗೂ ಮತ್ತು ಗ್ರಾಹಕರಿಗೂ, ತಿನ್ನೋರಿಗಿಂತ ಮಾಡೋರಿಗೆ ಬಹಳ ಜಾಗೃತಿಯನ್ನು ಮೂಡಿಸ್ತಕ್ಕಂತ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಅಂದ್ರೆ ಅಸುರಕ್ಷಿತ ಆಹಾರವನ್ನು ನಾವು ಮಾರಾಟ ಮಾಡೋದ್ರಿಂದ ಏನು ಅನಾಹುತಗಳಾಗ್ತವೆ, ಸಾರ್ವಜನಿಕರಲ್ಲಿ ಯಾವ ರೀತಿ ಒಂದು ನಾವು ಕೆಟ್ಟ ಪರಿಣಾಮ ಬೀರ್ತೀವಿ ಅವ್ರ ಮೇಲೆ ಅಂತಕ್ಕಂತ ತಿಳುವಳಿಕೆ ಅವರಲ್ಲಿ ಬರಬೇಕಾಗಿದೆ. ಸೊ ವರ್ತಕರಿಗೆ ನಾವು ಕಾಲಕಾಲಕ್ಕೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಮ ಮೀಟಿಂಗ್ ಅದು ಏನಾದ್ರು ನಡೀತಾ ಇರ್ತಾವ, ಬೇರೆ ಬೇರೆ ಮೀಟಿಂಗ್ ಮಾಡಿ ಅವ್ರು ತಿಳುವಳಿಕೆ ಕೊಡ್ತಕ್ಕಂಥದ್ದು. ನಾವು ಏನಪ್ಪ ಹೋಟ್ಲ್ ಅಸೋಸಿಯೇಷನ್ ಇದೆ, ಆ ಹೋಟ್ಲ್ ಅಸೋಸಿಯೇಷನ್ ಅವ್ರಿಗೆ ಕರೆದ್ಬಿಟ್ಟು, ಬೇಕರಿ ಅಸೋಸಿಯೇಷನ್ ಕರೆದ್ಬಿಟ್ಟು, ಅವ್ರ ವರ್ತಕರಿಗೆ ಏನಪ್ಪ ಯಾವ ಥರ ಇರಬೇಕು, ಯಾವ ಥರ ಹೈಜಿನಿಕ್ ಮೇಂಟೈನ್ ಮಾಡಬೇಕು, ಈ ಥರದ್ದೆಲ್ಲ ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ಈಗ ಸುರಕ್ಷಿತ ಆಹಾರ ಅಂತ ಹೇಳ್ತೀವಿ, ಏನು ಸುರಕ್ಷಿತ ಆಹಾರ ಅಂದರೆ? ಯಾವುದೇ ಕಲಬೆರಿಕೆ ಇಲ್ಲದ ಆಹಾರವನ್ನು ಸುರಕ್ಷಿತ ಆಹಾರ ಅನ್ನೊಂದು ಕರೆಯಲಾಗುತ್ತದೆ. ಕಲಬೆರಿಕೆ ಅಂದ್ರೆ, ಕಲಬೆರಿಕೆ ಅಂದ್ರೆ ಏನೇನು ಕಲಬೆರಿಕೆ ಅಂತ ಬರ್ತದೆ ಸಾಮಾನ್ಯವಾಗಿ? ಏನು ಸಾಮಾನ್ಯವಾಗಿ ಉದಾಹರಣೆ ತಗೊಂಡಾಗ ನಾವು ಚಾಪುಡಿ ಇದೆ, ಚಾಪುಡಿಯಲ್ಲಿ ಅದರಲ್ಲಿ ಏನಪ್ಪಾ ಅಂದ್ರೆ ಕಟ್ಟಿಗೆ ಹೊಟ್ಟನ್ನ ಮಿಶ್ರಣ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ನಾವು ಏನಪ್ಪ ಅಂದ್ರೆ ಕಿರಾಣ ಶಾಪು ಅಥವಾ ಇನ್ನಿತರ ಏನಪ್ಪ ಚಾಪುಡಿ ಇನ್ನೊಂದ್ರಲ್ಲಿಂದ ಜಾರಿಗೆ ಬಂದಿರೋದ್ರಿಂದ ಇನ್ನ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಮತ್ತು ಗ್ರಾಹಕರಿಗೂ ಮತ್ತು ವರ್ತಕರಿಗೆ ಇದ್ರ ಬಗ್ಗೆ ಮಾಹಿತಿ ಅಷ್ಟು ಇರೋದಿಲ್ಲ. ಸೊ ಆದ್ದರಿಂದ ಏನಪ್ಪಾ ಅಂದ್ರೆ ಈಗಿನ ಒಂದು ಪ್ರಚಲಿತದಲ್ಲಿ ಹಂತ ಹಂತವಾಗಿ ನಾವು ಏನಪ್ಪಾ ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಬಗ್ಗೆ ನಾವು ಮಾಹಿತಿಯನ್ನ ನಾವು ವರ್ತಕರಿಗೆ ಕೂಡ ನಾವು ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡಿ ವರ್ತಕರಿಗೆ ಏನಪ್ಪಾ ಅಂದ್ರೆ ಇಟ್ ಈಸ್ FSSAI ಲೈಸೆನ್ಸ್ ಇಸ್ ಮ್ಯಾಂಡೇಟರಿ ಅಂತ ಹೇಳ್ಬಿಟ್ಟು ತಿಳುವಳಿಕೆ ಕೊಡ್ತಾ ಇದೀವಿ. ಅಂದ್ರೆ ಇವತ್ತ ಆಹಾರ ಉತ್ಪಾದನೆ, ಆಹಾರ ಉತ್ಪಾದನೆ ಮಾಡುವಂತವ್ರು ಅಂದ್ರೆ ಯಾರ್ಯಾರು ಬರ್ತಾ ಇದ್ದಾರೆ? ಆಹಾರ ಉತ್ಪಾದನೆ ಮಾಡುವಂತವ್ರು ಅಂದ್ರೆ ಯಾರ್ಯಾರು ಬರ್ತಾರೆ ಸರ್? ಆಹಾರ ಉತ್ಪಾದನೆ ನೀವು ಮಾಡಬಹುದು, ನಾವು ಮಾಡಬಹುದು ಸರ್. ಆಹಾರ ಉತ್ಪಾದನೆ ಮಾಡಬೇಕಾದ್ರೆ ಸೊ ಕೆಲವೊಂದು ಮಾನದಂಡಗಳಿವೆ. ಸೊ ಉದಾಹರಣೆ ಏನಪ್ಪಾ ಅಂದ್ರೆ ನೀವೇನಪ್ಪ ಆಹಾರ ಉತ್ಪಾದನೆ ಏನಪ್ಪಾ ಅಂದ್ರೆ ನೀವು ಯಾವುದೇ ಒಂದು ಕಾರ್ ಪುಡಿ ತಗೊಡ್ರಿ ಅಥವಾ ಯಾವುದೇ ಮಸಾಲೆ ಪುಡಿ ಅಥವಾ ಸ್ವೀಟ್ ಐಟಮ್ ಬಿಸ್ಕಿಟ್ ಮಾಡ್ಲಿಕ್ಕೆ ತಗೊಡ್ರಿ. ಸೊ ಅಂತ ಟೈಮ್ನಲ್ಲಿ ಏನಪ್ಪಾ ಅಂದ್ರೆ ಮಾನದಂಡಗಳಿವೆ, ಆ ಮಾನದಂಡಗಳನ್ನ ಎಲ್ಲವನ್ನೂ ಏನಪ್ಪಾ ಅಂದ್ರೆ ನಾವು ಪರಿಗಣಿಸಿ, ಈಗ ಉದಾಹರಣೆಗಳಪ್ಪ ಅಂದ್ರೆ ನೀವೇನಪ್ಪ ಒಂದು ಕಾರ್ ಪುಡಿ ನೀವು ಉತ್ಪಾದಕರಾಗಿ ಹಾಕೊಂಡಿರ್ತೀವಿ, ಆ ಘಟಕದಾಗ ಏನಪ್ಪಾ ಅಂದ್ರೆ ನಮ್ಗಳಿಗೆ ಏನಪ್ಪಾ ಅಂದ್ರೆ ಸಮ್ ಸರ್ಟಿಫಿಕೇಟ್ಸ್ ಅಂದ್ರೆ ಸಮ್ ಕೆಲವೊಂದು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ನಮ್ಗೆ ಆಫೀಸಿಗೆ ಪೂರೈಸಿದಾಗ ಆ ಮಾನದಂಡಗಳನ್ನು ನೋಡಿ ನಾವು ಘಟಕಕ್ಕೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಸೊ ಅದು ಸರಿ ಇದೆ ಅಂದಾಗ ಮಾತ್ರ ನಾವು ಅದಕ್ಕೆ ಏನಪ್ಪ ಅಂದ್ರೆ ಉತ್ಪಾದಕ ಘಟಕಕ್ಕೆ ಏನಪ್ಪ ನಾವು ಪರವಾನಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಕೊಡಬಹುದು. ಅಂದ್ರೆ ಈಗ ಯಾರೇ ಒಬ್ರು ಆಹಾರ ಉತ್ಪಾದನಾ ಘಟಕಗಳನ್ನು ಹಾಕೋಬೇಕಾಗಿತ್ತು, ಹೋಟೆಲ್ ಹಾಕ್ಬೇಕಾಗಿತ್ತು, ಒಂದ್ ಸಣ್ಣ ಸ್ವೀಟ್ ಅಂಗಡಿ ಹಾಕೋಬೇಕಾಗಿತ್ತು ಅಂತಂದ್ರೆ ನಿಮ್ಮ ಇಲಾಖೆಯಿಂದ ಒಂದು ಪರ್ಮಿಷನ್ ಅನ್ನು ತಗೋಬೇಕಂತೀರಿ? ಪರ್ಮಿಷನ್ ತಗೋಬೇಕು ಸರ್, ಇಟ್ ಈಸ್ ಎ ಮ್ಯಾಂಡೇಟರಿ. ಮ್ಯಾಂಡೇಟರಿ ಮ್ಯಾಂಡೇಟರಿ ಹಾಗೆ ಹಾಕ್ಬಿಟ್ರೆ ಏನಾಗತ್ತೆ? ಹಾಗೆ ಹಾಕಿದ್ರೆ ಏನಪ್ಪಾ ಅಂದ್ರೆ ಅದು ಸುಮಾರು ಏನಪ್ಪಾ ಅಂದ್ರೆ 5 ಲಕ್ಷದವರೆಗೆ ದಂಡ ಇರ್ತದೆ ಸರ್. ಅದು FSSAI ಅವಕಾಶ ಇದೆ ಆಕ್ಟ್ ಅಲ್ಲಿ. ಸೊ ಹಾಗೆ ಈಗ ಕೆಲವೊಮ್ಮೆ ಆಹಾರ ಉತ್ಪಾದನೆ ಮಾಡ್ತಾರೆ ತಿನಿಸುಗಳನ್ನು, ವಿವಿಧ ತಿನಿಸುಗಳು, ಸ್ವೀಟ್ ಇರಬಹುದು, ಖಾರ ಇರಬಹುದು ಅಥವಾ ಬೇರೆ ಇಂಥವು ಚಾಟ್ಗಳಿರ್ಬೋದು, ಅವರೆಲ್ಲ ರಸ್ತೆ ಬದಿ ವ್ಯಾಪಾರಿಗಳು ಬರ್ತಾರೆ, ರಸ್ತೆ ಬದಿ ಮಾರ್ತಿರ್ತಾರೆ, ತಯಾರು ಮಾಡಿ ಅಲ್ಲೇ ಮಾರ್ತಾರೆ, ಅಲ್ಲೇ ಸೇಲ್ ಔಟ್ ಮಾಡಿ ಹೋಗ್ತಿರ್ತಾರೆ. ಅಂತವ್ರಿಗೆ ಮಾನದಂಡಗಳಿದಾವ ಹೇಗೆ? ಆಹಾರ ಸುರಕ್ಷಿತವಾಗಿರ್ಬೇಕು, ಅದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆಹಾರ ಸುರಕ್ಷತೆ ಅಂತಂದಾಗ ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಇದು ಏನಪ್ಪ ಅಂದ್ರೆ ಪ್ರತಿಯೊಬ್ಬನ ನಾವು ಮೊದಲೇ ಹೇಳಿದಾಗೆ ಮಾನವನು ಯಾವ ಬಾಯಲ್ಲಿ ಯಾವುದೇ ಸೇವಿಸ್ತಕ್ಕಂಥ ಆಹಾರ ಇರ್ಬೋದು ಅಥವಾ ನೀರಿರ್ಬೋದು, ಲಿಕ್ವಿಡ್ ಅಂಶ ಇರ್ಬೋದು, ಅದಕ್ಕೆ ಏನಪ್ಪ ಅಂದ್ರೆ FSSAI ಅವರು ಈಗ ಬೀದಿ ಬದಿ ವ್ಯಾಪಾರಿಗಳಿಂದ ಕೂಡ ಅವರು ಕೂಡ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ತಗೋಬಹುದು. ಕಡ್ಡಾಯವಾಗಿ ತಗೋಬೇಕು. ರಿಜಿಸ್ಟ್ರೇಷನ್ ಅಂತಂದ್ರೆ ಪರ್ ಆನಮ್ ಇನ್ಕಮ್ ಏನಪ್ಪಾ ಅಂದ್ರೆ 12 ಲ್ಯಾಕ್ಸ್ ಬಿಫೋರ್ ಇತ್ತಂದ್ರೆ ರಿಜಿಸ್ಟ್ರೇಷನ್ ತಗೋಬೇಕು, ಮೋರ್ ದನ್ 12 ಲ್ಯಾಕ್ಸ್ ಇತ್ತಂದ್ರೆ ಲೈಸೆನ್ಸ್ ತಗೋಬೇಕು. ಅಂದ್ರೆ ಈಗ ಸಾಮಾನ್ಯವಾಗಿ ಆನ್ಯುವಲ್ ಇನ್ಕಮ್ 12 ಲಕ್ಷಕ್ಕಿಂತ ಕಡಿಮೆ ಇರ್ತಾವ, 5 ಲಕ್ಷ 6 ಲಕ್ಷ ರಿಜಿಸ್ಟ್ರೇಷನ್ ತಗೋಬೇಕು ಸರ್. ತಗೋಬೇಕು. ಏನು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ನಿಮ್ಮ ಇಲಾಖೆಯಿಂದ ತಗೋಬೇಕಂದ್ರೆ ಏನೇನು ಬೇಕಾಗ್ತಾವದು ರಿಜಿಸ್ಟ್ರೇಷನ್ ಮಾಡಿ? ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆನಪ್ಪ ಆಧಾರ್ ಕಾರ್ಡು ಮತ್ತೆ ಎಲೆಕ್ಟ್ರಿಕಲ್ ಅಡ್ರೆಸ್ ಪ್ರೂಫ್ಗೆ ಎಲೆಕ್ಟ್ರಿಕಲ್ ಅಥವಾ ರೆಂಟ್ ಅಗ್ರಿಮೆಂಟ್ ಈ ತರದ ಇದ್ರೆ ಸಾಕು ಸರ್. ಫೋಟೋ ಅಷ್ಟು. ಇದಕ್ಕೆ ರಿಜಿಸ್ಟ್ರೇಷನ್ ವಿತಿನ್ 12 ಲ್ಯಾಕ್ಸ್. ಸೊ ಮೋರ್ ದೆನ್ 12 ಲ್ಯಾಕ್ಸ್ ಇತ್ತಂದ್ರೆ ಲೈಸೆನ್ಸ್, ಇಟ್ ಕಮ್ಸ್ ಅಂಡರ್ ಲೈಸೆನ್ಸ್. ಸೊ ಇದಕ್ಕೇನಪ್ಪ ಅಂದ್ರೆ ಆಧಾರ್ ಕಾರ್ಡ್, ಎಲೆಕ್ಟ್ರಿಕಲ್ ಬಿಲ್, ರೆಂಟ್ ಅಗ್ರಿಮೆಂಟ್, ಈಗ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇತ್ತು ಅದಕ್ಕೇನಪ್ಪ ಅಂದ್ರೆ ಘಟಕದ ಏನಾಗಬಾರದು, ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು, ಹೋಲ್ಸೇಲ್ ಮಾಡಬಾರ್ದು, ರಿಟೇಲ್ ಮಾಡಬಾರ್ದು. ಇದು FSSAI ಅಲ್ಲಿ ಗೈಡ್ಲೈನ್ಸ್. ಅಂದ್ರೆ ನೀವು FSSAI ಈಗ ಫುಡ್ ಪ್ರಾಡಕ್ಟ್ ಮೇಲೆ FSSAI ಒಂದು ಲೈಸೆನ್ಸ್ ನಂಬರ್ ಇರ್ತದೆ ಸರ್. ಲೈಸೆನ್ಸ್ ನಂಬರ್ ನೀವೇ ಕೊಡ್ತೀರಿ ಅದನ್ನ? ಸರ್, ನಮ್ಮ ರಾಯಚೂರು ಜಿಲ್ಲೆ ನಾವೇ ಕೊಡೋದು. ನೀವು ಕೊಡ್ತೀರಿ ರಾಯಚೂರು ಜಿಲ್ಲೆಯದ್ದು? ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ನಂಬರ್ ಇರ್ತದೆ ಸರ್. ನಮ್ಮ ರಾಯಚೂರು ಜಿಲ್ಲೆ ರಾಯಚೂರು ನಂಬರ್. ಈಗ ನೋಡ್ರಿ, ಒಂದು ಆಹಾರವನ್ನು ತೆಗೆದುಕೊಂಡಾಗ ಒಂದು ಯಾವುದೋ ಒಂದು ಪ್ಯಾಕಿಂಗ್ ಒಂದು ಫುಡ್ ಬರುತ್ತೆ, ಬಿಸ್ಕೆಟ್ ಬರುತ್ತೆ ಅಂತ ಒಳ್ಳೆ ಬಿಸ್ಕೆಟ್ ಬರುತ್ತೆ, ಇವತ್ತೊಂದು ಯಾವುದೋ ಒಂದು ಸ್ವೀಟ್ ಪ್ಯಾಕೆಟ್ ಫುಡ್ ಬರುತ್ತೆ, ಅದ್ರ ಮೇಲೆ ಬರುತ್ತಾರೆ ಇಷ್ಟು ಪ್ರತಿಶತ ಸ್ವೀಟ್ ಇದೆ, ಇಷ್ಟು ಪ್ರತಿಶತ ಇದರಲ್ಲಿ ಪ್ರೋಟೀನ್ ಇದೆ, ಇಷ್ಟು ಪ್ರತಿಶತ ಕಾರ್ಬೋಹೈಡ್ರೇಟ್ ಇದೆ, ಇದರಲ್ಲಿ ಎಡೆಡ್ ಸಾಲ್ಟ್ ಮಿನರಲ್ಸ್ ಇಷ್ಟಿದಾವ ಅಂತೇಳಿ ಎಲ್ಲ ಅದನ್ನ ನಿಯಮಬದ್ಧವಾಗಿ ಹಾಕಿರ್ತಾರೆ. ಈ ರೀತಿ ಹಾಕುದು ಕಡ್ಡಾಯನಾ ಎಲ್ಲ ಒಂದು ಬ್ರ್ಯಾಂಡ್ಗಳ ಮೇಲೆ? ಕಡ್ಡಾಯ ಸರ್. ಹಾಗೆ ಹಾಕಿ ಮಾರೋಂಗಿಲ್ಲ. ಮಾರೋಂಗಿಲ್ಲ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಫ್ರೆಶ್ ಏನ್ ಫುಡ್ ಮಟ್ಟದಲ್ಲಿ ಇರ್ತಾರೆ ಸರ್, ವಿತಿನ್ 8 ಡೇಸ್ ಅಲ್ಲಿ ಮಾರ್ಬೇಕನ್ನೋದೊಂದು ಇರ್ತದೆ. ಸೊ ಅದಕ್ಕೆ FSSAI ಲೈಸೆನ್ಸು ಮಸ್ಟರ್ಡ್ ಫುಡ್ ಬೇಕು. ಅವ್ರಿಗೆ ಏನಪ್ಪ ಸ್ವೀಟ್ ಏನಪ್ಪ ಅಂದರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ತಾರೆ ಪ್ಯಾಕಿಂಗ್ ಮಾಡಿ ಅಂತಂದ್ರೆ ಅವ್ರೇನಪ್ಪ ಅಂದರೆ ಅದನ್ನು ಸ್ವೀಟನ್ನು ಒಂದು ಸಲ ಲ್ಯಾಬಿಗೆ ಕಳಿಸಿ ಅದ್ರದ್ದೇನು ಮ್ಯಾಂಡೇಟ್ರಿ ಇದೆಯಲ್ಲ ಸರ್ ಆ ಮ್ಯಾಂಡೇಟ್ರಿ ಅಕಾರ್ಡಿಂಗ್ ಟು ಲ್ಯಾಬ್, ಸೊ ಆ ಮ್ಯಾಂಡೇಟ್ರಿಗಳನ್ನು ಮೇಂಟೈನ್ ಮಾಡ್ಬೇಕು. ಈಗ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಆಹಾರ ಉತ್ಪನ್ನ ಘಟಕಗಳಿದ್ದಾವೆ, ಸಾಕಷ್ಟು ಸ್ವೀಟ್ ಅಂಗಡಿಗಳು ಬರ್ತವೆ, ಎಲ್ಲ ಬರ್ತವೆ. ಹೇಗೆ ಎಲ್ಲ ಒಂದು ಕಾನೂನುಬದ್ಧವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತೀರಾ ಅಥವಾ ಇನ್ನೂ ಆಗಬೇಕಾಗಿದೆ? ಇನ್ನೂ ಆಗಬೇಕಾಗಿದೆ. ಏನೇನು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಏನೇನು ಡಾಕ್ಯುಮೆಂಟ್ಗಳನ್ನು ಕೊಡಬೇಕು? ಸರ್, ನಮಗೆ ರಿಜಿಸ್ಟ್ರೇಷನ್ ಅಂದರೆ ಮೂರು ಡಾಕ್ಯುಮೆಂಟ್ಸು. ಒಂದು ಆಧಾರ್ ಕಾರ್ಡು, ಯಾರು ಓನರ್ ಇರ್ತಾನೋ ಅವನ ಆಧಾರ್ ಕಾರ್ಡು. ಒಂದು ಎಲೆಕ್ಟ್ರಿಕಲ್ ಬಿಲ್ಲು, ಅಡ್ರೆಸ್ ಪ್ರೂಫ್ ಸಂಬಂಧ, ಮತ್ತೇನಪ್ಪ ಅವನ ಫೋಟೋ. ಇಟ್ ಈಸ್ ದಿ ಲೆಸ್ ದನ್ 2 lakhs ಇದ್ರೆ ಇದು ರಿಜಿಸ್ಟ್ರೇಷನ್ ಅಂತೀವಿ ಸರ್. ಈ ಮೂರು ಡಾಕ್ಯುಮೆಂಟ್ಸ್ ಮಸ್ಟ್ ಅಂಡ್ ಶುಡ್ ಬೇಕ್. ಫೀಸ್ ಅದು ಏನು ಕಟ್ಟಬೇಕಾಗ ರಿಜಿಸ್ಟ್ರೇಷನ್? ಫೀಸ್ ಇದೆ ಸರ್. ಲೈಸೆನ್ಸ್ ಅಂತಂದಾಗೆ ಮೋರ್ ದನ್ 2 lakhs ಅಂದಾಗೆ ಅದರದ್ದು ಬೇರೆ ಇರ್ತದೆ ಸರ್. ಈಗ ನಿಮ್ಮ ಇಲಾಖೆ ಏನು ಒಂದು ಕಾನೂನು ಕ್ರಮಗಳನ್ನು ತಗೋತದೆ? ಈಗ ಒಬ್ರು ಲೈಸೆನ್ಸ್ ತಗೊಳ್ಳಾರೆ ಹಂಗೆ ಮಾರ್ತಿರ್ತಾರೆ ಅಥವಾ ಹಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ, ಅವ್ರದ್ದು ಏನು ಅದ್ರ ಮೇಲೆ ಲೇಬಲ್ ಇರೋದಿಲ್ಲ, ಅಂತ ಒಂದು ಸಂದರ್ಭದಲ್ಲಿ ಏನು ಕ್ರಮವನ್ನು ತಗೋತಾರೆ ಅವ್ರ ಮೇಲೆ? ಸೊ ಅವರಿಗೆ ಮೊದಲು ಏನಪ್ಪ ಅಂದ್ರೆ ತಿಳುವಳಿಕೆ ಕೊಡಬೇಕು ಸರ್. ತಿಳುವಳಿಕೆ ಕೊಟ್ಟು ನೋಟಿಸ್ ಕೊಡ್ತದೆ. ಸೊ ನೋಟಿಸ್ ಆದ ನಂತರ ಏನಪ್ಪ ಅಂದ್ರೆ ಅಕಾರ್ಡಿಂಗ್ ಟು FSSA ಆಕ್ಟ್ ಪ್ರಕಾರ ಅವ್ರಿಗೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಯಾವ ತರದ ಕ್ರಮ ತಗೊಳ್ಬೇಕು ಅನ್ನೋದು, ಮತ್ತೆ 5 lakhsದವರೆಗೂ ಕೂಡ ಅದರಲ್ಲಿ ಕಾನೂನು ಪ್ರಕಾರ ದಂಡ ವಿಧಿಸಲು ಅವಕಾಶ ಇರುತ್ತದೆ. ಈಗ ಆರ ಘಟಕಗಳನ್ನ ತಾವು ಏನಾದ್ರೂ ವಿಸಿಟ್ ಮಾಡಿ ಅಲ್ಲಿಂದ ಸ್ಯಾಂಪಲ್ಗಳನ್ನು ತಗೊಂಡು ಬೇರೆ ಬೇರೆ ಕಡೆ ಅದನ್ನ ಸ್ಯಾಂಪಲ್ ಅನಲೈಸಿಸ್ ಮಾಡಿಸಿ ರಿಪೋರ್ಟ್ ಅನ್ನು ತರಿಸಿ ಸೂಕ್ತ ಕ್ರಮಗಳನ್ನು ತಗೊಳ್ಳೋಕೆ ಅವಕಾಶಗಳಿದಾವೆ ನಿಮ್ಮ ಇಲಾಖೆಯಿಂದ? ಇದೆ ಸರ್. ಯಾವ ರೀತಿ ಮಾಡ್ತಿರೋದನ್ನೆಲ್ಲ ಸರ್? ಇದಕ್ಕೆ ಈ ಮೂರು ತರನಲ್ಲಿ ಆಹಾರ ಸುರಕ್ಷತೆ ಇರುತ್ತೆ ಸರ್. ಒಂದು ಸ್ಟ್ಯಾಂಡರ್ಡು, ಸಬ್ ಸ್ಟ್ಯಾಂಡರ್ಡು, ಏನು ಸರ್ ಮಿಸ್ ಬ್ರ್ಯಾಂಡ್, ಅನ್ಸೇಫ್. ಸ್ಟ್ಯಾಂಡರ್ಡ್ ಓಕೆ ಸರ್, ಇದು ಏನಪ್ಪ ತಿನ್ನಲಿಕ್ಕೆ ಯೋಗ್ಯ ಇದೆ. ಸಬ್ ಸ್ಟ್ಯಾಂಡರ್ಡ್ ಅಂದ್ರೆ ಅದು ಅದಕ್ಕಿಂತ ಸ್ವಲ್ಪ ಗುಣಮಟ್ಟ ಕಡಿಮೆ ಇರೋದು. ಮಿಸ್ ಬ್ರ್ಯಾಂಡೆಡ್ ಅಂದ್ರೆ ಈಗ ಸಪೋಸ್ ಏನಪ್ಪ ಒಂದಕ್ಕೆ ಡೇಟ್ ಆಗಿರಲ್ಲ, ಡೇಟ್ ಹಾಕಿದ್ರೆ ಪ್ಯಾಕಿಂಗ್ ಇರ್ತದೆ ಅಥವಾ ಡೇಟ್ ಇದಾಗಿರ್ತದೆ, ಅದಕ್ಕೆ ಮಿಸ್ ಬ್ರ್ಯಾಂಡ್ ಅಂತೀವಿ. ಅನ್ಸೇಫ್ ಇದ ಇಟ್ ಇಸ್ ನಾಟ್ ಫಿಟ್ ಫಾರ್ ದಿ ವುಮೆನ್ ಕನ್ಸ್ಯೂಮ್ಷನ್. ಈಗ FSSI ಎಲ್ಲ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಏನು ಅದಕ್ಕೆ ನಿಯಮಗಳಿದ್ದಾವೆ? FSSI ಸರ್ಟಿಫಿಕೇಟ್ ಆಗಲೇ ಹೇಳಿದಾಗ ಅದೇ ಲೈಸೆನ್ಸ್ ಬಂದ್ರೆ ಅದು ಲೈಸೆನ್ಸಿಗೆ ಬೇರೆ, ಲೈಸೆನ್ಸಿಗೆ ಮೇಲೆ ಬೇರೆ, ಮತ್ತೆ ಅದು ರಿಜಿಸ್ಟ್ರೇಷನ್ ಬೇರೆ ಡಾಕ್ಯುಮೆಂಟ್ಸ್. ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಆ ಮೂರು ಮಾನದಂಡಗಳು ಬಿಟ್ಟರು ಮತ್ತೆ ಬೇರೆ ಏನು ಬೇಕಾಗಲ್ಲ. ಅವ್ರೇನಪ್ಪ ಅಂದ್ರೆ ಕಮ್ ಸೆಂಟರ್ ಬಿಲೋ 2 lakhs ಇರೋದ್ರಿಂದ ಇಟ್ ಈಸ್ ದಿ 3 documents ಈಸ್ ಎನಫ್. ಸೊ ಅದಾದ ನಂತರ ಏನಪ್ಪ ಲೈಸೆನ್ಸಿಗೆ ಏನಪ್ಪ ಅಂದ್ರೆ ಆಧಾರ್ ಕಾರ್ಡು, GST, ಏನು ಸರ್ ಫೋಟೋ, ಕರೆಂಟ್ ಬಿಲ್, ರೆಂಟ್ ಅಗ್ರಿಮೆಂಟು, ಅಲ್ಲಿ ಮ್ಯಾನುಫ್ಯಾಕ್ಚರಿಂದ ಕಾರ್ಮಿಕರ ಒಂದು ಫಿಟ್ನೆಸ್ ಸರ್ಟಿಫಿಕೇಟು, ಹಾಗೇನೇ ಏನಪ್ಪ ಅಂದರೆ ಅದ್ರದ್ದು ಎಲ್ಲ ಒಂದು ಒಂದು ಘಟಕದ ಫೋಟೋಗಳು, ಮತ್ತು ಅನ್ ಹೈಜಿನಿಕ್ ಇರಲ್ಲ, ಹೈಜಿನಿಕ್ ಮೇಂಟೈನ್ ಮಾಡಬೇಕು, ಈ ಥರದ್ದೆಲ್ಲಪ್ಪ ಮಾನದಂಡಗಳಿವೆ. ಈಗ ಅಸುರಕ್ಷಿತವಾದಂಥ ಆಹಾರವನ್ನು ತಿನ್ನೋದ್ರಿಂದ ಏನು ಅನಾಹುತಗಳಾಗ್ತಾವ ಅಂತೀರಿ? ಈಗ ಆಹಾರ ಮಾಡ್ತಾರೆ, ಎಲ್ಲೋ ಮಾಡಿಟ್ಟಿರ್ತಾರೆ, ಅದನ್ನು ತಿಂದ್ಬಿಟ್ರೆ ಏನೇನು ಅನಾಹುತಗಳಾಗುವ ಸಾಧ್ಯತೆ ಇರ್ತವೆಲ್ಲ ಸರ್? ಅಸುರಕ್ಷಿತ ಆಹಾರ ತಿನ್ನೋದ್ರಿಂದ ವಾಂತಿ ಭೇದಿ ಪ್ರಕರಣಗಳಾಗ್ತಾವೆ. ಈ ಒಂದು ಕಲರ್ ಜಾಸ್ತಿ ಆಯಿತು ಅಂತಂದ್ರೆ ಫುಡ್ನಲ್ಲಿ ಇಟ್ ಮೇ ಬಿ ಕಾಸಸ್ ದಿ ಕ್ಯಾನ್ಸರ್, ಕ್ಯಾನ್ಸರ್ ಆಗ್ತದೆ. ಸೊ ಈ ತರದ ನಾನಾ ತರದ ರೋಗಗಳು, ಸುಮಾರು ರೋಗಗಳು ಬರ್ತವೆ ಸರ್ ಕಲಬೆರಕೆ ಆಹಾರ ಸೇವಿಸ ಮಾಡೋದು. ಇದನ್ನ ತಾವು ರ್ಯಾಂಡಮ್ ಆಗಿ ಅವ್ರಿಗೆ ಅನ್ನೋನ್ಸ್ ಆಗಿ ಬೇರೆ ಬೇರೆ ಕಡೆ ಎಲ್ಲ ಭೇಟಿಯಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದು, ಅದನ್ನ ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಿ ಸ್ಯಾಂಪಲ್ ಗಳನ್ನು ಮಾಡೋದು ಅವೆಲ್ಲ ನಮಗೇನಪ್ಪ ಅಂದ್ರೆ ಈಗ ಒಂದು ಸ್ಟೇಟ್ ಇಂದ ಒಂದು ಗೈಡ್ಲೈನ್ಸ್ ಇದೆ ಸರ್, ಅದು ವಾರ ವಾರ ಇಂಥ ಸ್ಯಾಂಪಲ್ ಗಳನ್ನು ತೆಗಿಬೇಕು ಅಂತ ಹೇಳಿ ಅಲ್ಲಿಂದನೇ ಗೈಡ್ಲೈನ್ಸ್ ಇದೆ, ಅಲ್ಲಿಂದ ಬರ್ತದೆ. ಅದೇ ತರ ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ತೆಗೆದು ಏನಪ್ಪ NABL ಲ್ಯಾಬ್ಗೆ ಅಥವಾ ನಮ್ಮ ಡಿವಿಜನ್ ಲ್ಯಾಬ್ಗೆ ಕಳಿಸ್ತಾ ಇರ್ತೇವೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ ಒಟ್ಟಾರೆ ಜಿಲ್ಲೆಯಲ್ಲಿ ಹೇಗಿದೆ ಒಂದು ವ್ಯಾಪಾರ ವ್ಯವಹಾರ, ಆ ಸುರಕ್ಷಿತ ಆಹಾರ ಸಿದ್ಧತೆ ಆಗ್ತಕ್ಕಂಥದ್ದು ಹೇಗಿದೆ, ಇನ್ನೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ಅಂತೀರಾ? ಹೇಗೆ ಆಗ್ಬೇಕು ಸರ್? ನಮ್ಮ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಸಿಬ್ಬಂದಿ ಕೊರತೆ ಇರೋದ್ರಿಂದ, ಸೊ ಇನ್ನ ಗಣನೀಯವಾಗಿ ಎಲ್ಲ ಸಿಬ್ಬಂದಿಗಳು ಎಲ್ಲ ಇದಾದಾಗ, ಎಲ್ಲಾ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಬಂದಾಗ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ಒಂದು ರೀತಿಯಿಂದ ಸಾಕ್ತದೆ ಸರ್. ಒಳ್ಳೆಯದು. ಜಗನ್ನಾಥ್ ಅವರು ಇದುವರೆಗೆ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ, FSSI ಮಾನದಂಡಗಳು ಮತ್ತು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ಈ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇದುವರೆಗೆ ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆ ಸಂದರ್ಭದಲ್ಲಿ ಸುರಕ್ಷಿತ ಆಹಾರದ ಮಹತ್ವ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಾಯಚೂರು ಇದರ ಕಾರ್ಯಚಟುವಟಿಕೆ ಕುರಿತು ಆಹಾರ ಸುರಕ್ಷತೆಯ ಅಧಿಕಾರಿ ಶ್ರೀ ಜಗನ್ನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ

ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56, ಕನಿಷ್ಠ ಆರ್ದ್ರತೆಯ ಪ್ರಮಾಣ 23 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 23 ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಮುನ್ಸೂಚನೆಯನ್ನು ಆಧರಿಸಿ ರೈತರು ಈಗ ಹೇಳುವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಸಾಮಾನ್ಯವಾಗಿ ಭೂಮಿ ತಯಾರಿ ಮಾಡುವಾಗ ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣ ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇದಾಗಿತ್ತು ಇವತ್ತಿನ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆ. ಈಗ ಕೇಳಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 4,626 ರಿಂದ 4,626 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6,500 ರೂಪಾಯಿಯಿಂದ 7,300 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 4,335 ರೂಪಾಯಿಯಿಂದ 6,105 ರೂಪಾಯಿ. ಭತ್ತ, ಸೋನಾ ಮಸೂರಿ 1,229 ರೂಪಾಯಿಯಿಂದ 2,375 ರೂಪಾಯಿ. ಇನ್ನು ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ. ಭತ್ತದ ಸೋನಾ 2,770 ರೂಪಾಯಿಯಿಂದ 2,770 ರೂಪಾಯಿ. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತದ ಆರ್ನರ್ ಆರ್ ಹೊಸದು 2,400 ರೂಪಾಯಿಯಿಂದ 2,450 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:19. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ, ನವಣೆಯಿಂದ ತಯಾರಿಸುವ ವಿವಿಧ ರೀತಿಯ ಆಹಾರ ಖಾದ್ಯಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಸುಧಾದೇವಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ರಾಯಚೂರು. ಇವತ್ತಿನ ಸಿರಿದನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಷಯ, ನವಣೆಯಿಂದ ಏನೆಲ್ಲ ಒಂದು ಆಹಾರ ಪದಾರ್ಥಗಳನ್ನು, ತಿನಿಸುಗಳನ್ನು ಅಥವಾ ಬೇಕರಿ ಪದಾರ್ಥಗಳನ್ನು ಮಾಡಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ಸಂಶೋಧನಾ ವಿಭಾಗದ ತಜ್ಞರಾದಂಥ ಡಾಕ್ಟರ್ ಸುಧಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಧಾ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ನವಣೆಗೆ ಇತ್ತೀಚೆಗೆ ಸಾಕಷ್ಟು ಜನ ಬಹಳಷ್ಟು ಬೇರೆ ಬೇರೆ ತಿನಿಸುಗಳನ್ನು ಮಾಡ್ತಾ ಇದ್ದಾರೆ, ಬೇಡಿಕೆ ಬರ್ತಾ ಇದೆ. ನವಣೆಯ ಒಂದು ಮಾತು ಹೇಳಿ, ನವಣೆಯ ಒಂದು ಪೋಷಕಾಂಶಗಳು ಏನಿರ್ತದೆ ಅದರಲ್ಲಿ? ಸರ್, ನವಣೆಯಲ್ಲಿ ನೀವು ಮೇಜರ್ ಆಗಿ ನಿಮಗೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಮೇಲೆ ಫೈಬರ್, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಸೊ ಹಂಗಾಗಿ ಆ ಮೇಜರ್ ಕನ್ಸಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಈ ನವಣೆಯನ್ನು ಬಳಸ್ಕೋಬಹುದು. ಮುಖ್ಯವಾಗಿ ನವಣೆಯಿಂದ ಏನೇನು ಬೇಕರಿ ಪದಾರ್ಥಗಳನ್ನ ಮಾಡಬಹುದು ಸರ್? ಮುಖ್ಯವಾಗಿ ಏನಂದ್ರೆ, ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನಮ್ದು ದಿನನಿತ್ಯ ದಿನಚರಿಯು ಸ್ಟಾರ್ಟ್ ಆಗುತ್ತೆ. ಸೊ ಇವು ಅಕ್ಕಿಯಿಂದ ಮಾಡ್ತೀವಿ ನಾವು. ಸೊ ಅಕ್ಕಿಯನ್ನು ಬಳಸ್ಕೊಂಡ್ಬಿಟ್ಟು ನಾವು ದಿನಚರಿ ಸ್ಟಾರ್ಟ್ ಮಾಡೋದು, ನಮ್ಮ ಲೈಫ್ ಸ್ಟಾರ್ಟ್ ಮಾಡೋದು ಬೆಳಗ್ಗೆಯಿಂದ. ಸೊ ಆ ಅಕ್ಕಿಯ ಅನ್ನು ರಿಪ್ಲೇಸ್ ಮಾಡ್ಬಿಟ್ಟು ನೀವು ಅಕ್ಕಿ ಎಲ್ಲೆಲ್ಲಿ ಬಳಸ್ತಿರೋ ಅದನ್ನ ನೀವು ನವಣೆಯನ್ನು ಬಳಸ್ಕೋಬಹುದು. ಸಪೋಸ್ ಇವಾಗ ನೀವೇನಂದ್ರೆ ಬೆಳಗ್ಗೆ ಎದ್ದು, ನಾವೆಲ್ಲ ಜಾಸ್ತಿ ನಾರ್ತ್ ಕರ್ನಾಟಕದವರೆಲ್ಲ ಇಡ್ಲಿ, ದೋಸೆ, ಉಪ್ಮಾ, ಅವಲಕ್ಕಿ, ಆಮೇಲೆ ಶಾವ್ಗೆ, ಅವೆಲ್ಲಾನು ನಾವು ಬ್ರೇಕ್ಫಾಸ್ಟ್ ಅಲ್ಲಿ ತಗೊಳ್ತೀವಿ. ಉಪ್ಪಿಟ್ಟು, ಶಾವಿಗೆ ಆಗಿರ್ಲಿ, ಅಕ್ಕಿಯನ್ನ ಎಷ್ಟು ಒಂದ್ ಕಪ್ ಹಾಕಿರ್ತೀರಾ, ಒಂದ್ ಕಪ್ ಬದಲು ನಿಮಗೆ ಅರೌಂಡ್ 75% ನೀವು ನವಣೆ ಬಳಸ್ಕೊಂಡ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ, ಫುಲ್ ಬೇಕು ಅಂದ್ರೆ 100% ಹಾಕೋಬಹುದು ನೀವು ನವಣೆಯನ್ನು, ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೇಕು 50% ಹಾಕೋಬಹುದು, ಇಲ್ಲ ಅಂದ್ರೆ ನಿಮಗೆ ಇನ್ನೂ ಕಡಿಮೆ ಬೇಕು ಅಂದ್ರೆ 25% ಹಾಕೋಬಹುದು. ಬಟ್ ನವಣೆಯಿಂದ ನಿಮಗೆ ಚೆನ್ನಾಗಿರೋ ದೋಸೆನೂ ಬರುತ್ತೆ, ಇಡ್ಲಿನೂ ಬರುತ್ತೆ, ಉಪ್ಮಾನೂ ಬರುತ್ತೆ, ಆಮೇಲೆ ಅದರಿಂದ ಅವಲಕ್ಕಿನೂ ಮಾಡ್ತಾರೆ. ನವಣೆಯಿಂದ ಅವಲಕ್ಕಿನೂ ಬರುತ್ತೆ, ನಾವು ದಿನನಿತ್ಯನೂ ಅವಲಕ್ಕಿನೂ ಮಾಡಬಹುದು. ಈಗ ಲಂಚ್ಗಾದ್ರೂ ಅಷ್ಟೇ, ನಿಮಗೆ ಪುಲಾವು, ಆಮೇಲೆ ಸಮಟೈಮ್ಸ್ ನಾವು ಈಗ ಜಾಸ್ತಿ ಎಲ್ಲ ಬಿರಿಯಾನಿ ಅವೆಲ್ಲ ಮಾಡ್ತಾರೆ, ಬಿರಿಯಾನಿನೂ ಮಾಡ್ತಾರೆ, ಕೆಲವೊಂದ್ ಕಡೆ ಎಲ್ಲ ಹಲೀಮ್ ಎಲ್ಲ ಮಾಡ್ತಾ ಇದಾರೆ, ನವಣೆಯಿಂದನೇ ಹಲೀಮ್ ಮಾಡ್ತಾ ಇದಾರೆ. ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ಅಲ್ಲಿ ನೀವು ಚಕ್ಲಿ, ನಿಪ್ಪಟ್ಟು ಈ ತರ ನಾವೆಲ್ಲ ಸ್ನಾಕ್ಸ್ ಐಟಮ್ಸ್ ಹುಡುಗರಿಗೆಲ್ಲ ತಿನ್ಸ್ತೀನಿ. ಆಮೇಲೆ ಮೇಜರ್ ಆಗಿ ಏನಂದ್ರೆ ಬ್ರೆಡ್, ಕೇಕ್ ಎಲ್ಲ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಮಕ್ಕಳು ತುಂಬಾ ತಿಂತಾರೆ. ಸೊ ಅಲ್ಲಿ ನೀವು ನವಣೆಯನ್ನ ಬಳಸ್ಕೊಂಡ್ಬಿಟ್ಟು ನೀವು ಮಾಡ್ಕೋಬಹುದು. ಸೊ ಅದೇ ತರನು ರಾತ್ರಿನ ಊಟದಲ್ಲಿ ರೋಟಿ ಚಪಾತಿನೂ ಮಾಡ್ಕೋಬಹುದು ನವಣೆಯಿಂದ. ನೀವು ರಾತ್ರಿ ಡಿನ್ನರ್ಗೂ ಅದನ್ನ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಒಂದ್ ದಿನದಲ್ಲಿ ನೀವು ಎರಡು ಒಪ್ಪತ್ತಾದ್ರೂ ನವಣೆ ಅಟ್ಲೀಸ್ಟ್ ಒಂದ್ ಕಪ್ ಆದ್ರೂ ನೀವು ವ್ಯಾಲ್ಯೂ ಅಡಿಷನ್ ರೂಪದಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅಂದ್ರೆ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಬಂದಾಗ ನವಣೆ ಬಿಸ್ಕೆಟ್ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಆಮೇಲೆ ನವಣೆ ಬ್ರೆಡ್ ಬಹಳ ಜನ ಕೇಳ್ತಿದ್ದಾರೆ, ಈ ಬಿಸ್ಕೆಟ್ ಬ್ರೆಡ್ ಅನ್ನ ತಯಾರು ಮಾಡ್ತಕ್ಕಂತ ಪದ್ಧತಿ ಬಗ್ಗೆ ಹೇಳ್ತೀರಿ, ನವಣೆ ಬಿಸ್ಕೆಟ್ ಮತ್ತು ಬ್ರೆಡ್? ಸರಿ, ಈಗ ನೀವು ಹೊರಗಡೆ ತಿನ್ನಂತ ಬ್ರೆಡ್ ಕಂಪ್ಲೀಟ್ ಆಗಿ ಮೈದಾ ಇರುತ್ತೆ. ಸೊ ಅದರಲ್ಲಿ ಗ್ಲುಟನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಎಲಾಸ್ಟಿಕ್ ನೇಚರ್ ಬಂದಿರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈಗ ಅದನ್ನೇನಂದ್ರೆ ಕಂಪ್ಲೀಟ್ ಅದನ್ನ ನಾವು ಮೈದಾನ ರಿಪ್ಲೇಸ್ ಮಾಡ್ಬಿಟ್ಟು ಹೋಲ್ ವೀಟ್ ಅಂತಾರೆ, ಈ ಗೋಧಿ ಹಿಟ್ಟು ಹೇಳ್ತೀವಲ್ಲ, ಗೋಧಿ ಹಿಟ್ಟು ಕಾಂಬಿನೇಷನ್ ಅಲ್ಲಿ ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಅದು ಅರ್ಧ ಇದು ಅರ್ಧ ಹಾಕೊಂಡು, ಇಲ್ಲ 60/40% ಹಾಕೊಂಡು, ಬ್ರೆಡ್ ಮಾಡ್ಲಿಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ತಗೊಂಡಿರ್ತೀವಲ್ಲ ಅದನ್ನ ಮೈದಾ ಕಂಪ್ಲೀಟ್ ಎಲಿಮಿನೇಟ್ ಮಾಡಿ ಈ ಎರಡು ಹಿಟ್ಟನ್ನು ತಗೊಂಡ್ಬಿಟ್ಟು ಉಳಿದಿದ್ ಯಾವ ಶುಗರ್ ನಿಮಗೆ ಬೇಕಂದ್ರೆ, ಶುಗರ್ ಪೇಷಂಟ್ ಇದ್ರೆ ಜಾಗರಿ ಹಾಕೋಬಹುದು. ಆಮೇಲೆ ಈಸ್ಟ್ ಅಂತ ಬರುತ್ತೆ, ಆ ಈಸ್ಟನ್ನು ಮಿಲ್ಕ್ ಪೌಡರ್ ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನ ಮಷಿನ್ಸ್ ಎಲ್ಲ ಇರುತ್ತೆ ನಿಮ್ಗೆ, ನೀಡರು ಆಮೇಲೆ ಪ್ರೂಫಿಂಗ್ ಮಷಿನ್ಸ್ ಎಲ್ಲ ಇರುತ್ತೆ. ಮಷಿನ್ಸ್ ಇಲ್ಲ ಇದ್ದವರು ಮನೆಯಲ್ಲೂ ಕೂಡ ಸಹ ನೀವು ಮಾಡ್ಕೋಬಹುದು, ಕೈಯಲ್ಲೇ ನಿಮ್ಮ ಹೋಮ್ ಇದರಲ್ಲಿ ಮೇಡಲ್ಲೇ ಮಾಡ್ಕೋಬಹುದು. ಚೆನ್ನಾಗಿ ಅವು ಯಾವ್ಯಾವ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಕಂಪ್ಲೀಟ್, ಈಗ 50% ಮಿಲ್ಲೆಟ್ ತಗೊಂಡ್ರೆ 50% ಹೋಲ್ ವೀಟ್ ತಗೊಳ್ಳೋದು, ಗೋಧಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ನೀವು ಪ್ರೂಫಿಂಗ್ ಅಂತ ಬರುತ್ತೆ ಅದನ್ನ ಒಂದು ಮೌಲ್ಡ್ ಅಲ್ಲಿ ಹಾಕ್ಬಿಟ್ಟು ಪ್ರೂಫಿಂಗ್, ಪ್ರೂಫಿಂಗ್ ಅಂದ್ರೆ ಫರ್ಮೆಂಟೇಷನ್ ಪ್ರೊಸೆಸ್ ಆಗುತ್ತೆ. ಈಗ ನಾವು ಇಡ್ಲಿ ದೋಸೆ ಹೆಂಗೆ ನಾವು ರಾತ್ರಿ ಇಡೀ ಫರ್ಮೆಂಟ್ ಮಾಡ್ತೀವಿ ಅಂದ್ರೆ ಈಸ್ಟ್ ಆಕ್ಟಿವೇಟ್ ಆಗುತ್ತೆ, ಬೆಳಿಗ್ಗೆ ಆದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ತರ ನಮ್ಮ ಬ್ರೆಡ್ ಅಲ್ಲಿ ಸ್ಪಾಂಜಿ ಆಮೇಲೆ ಸಾಫ್ಟ್ನೆಸ್ ಬರೋದಕ್ಕೆ ನಾವು ಪ್ರೂಫಿಂಗ್ ಮಾಡ್ತೀವಿ, ಅದು ಒಂದು ಸುಮಾರಾಗಿ 2 hours ಮಾಡುತ್ತೆ. ಈ ಹಿಟ್ ಗಿಟ್ ಎಲ್ಲ ನಾದ್ಬಿಟ್ಟು ನಿಮಗೆ ಅರೌಂಡ್ ಆಗಿ ಒಂದು 15-20 minutes ನಾದ್ಬೇಕು ಚೆನ್ನಾಗಿ, ಆ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಬಿಟ್ಟು ನಾದ್ಬಿಟ್ಟು ಆಮೇಲೆ ಪ್ರೂಫಿಂಗ್ ಅಂತ ಮಾಡಿ 2 hours ಇಡ್ತಾರೆ. ಇಟ್ಟಿರೋ ಹಿಟ್ಟು ವಾಲ್ಯೂಮ್ ಸ್ವಲ್ಪ ಡಬಲ್ ಆಗುತ್ತೆ, ಸೊ ಆ ಡಬಲ್ ಆದ್ಮೇಲೆ ಬೇಕಿಂಗ್ ಹೋಗುತ್ತೆ. ಬೇಕಿಂಗ್ ಅಲ್ಲಿ ನಿಮ್ಗೆ ಓವನ್ ಎಲ್ಲ ಸಿಗುತ್ತೆ, ನೀವು ಮೈಕ್ರೋ ಓವನ್ ಇದ್ರೆ ಮನೇಲಿ ಇತ್ತಂದ್ರು ಮೈಕ್ರೋ ಓವನ್ ಅಲ್ಲೂ ಹಾಕೋಬಹುದು ನೀವು, ಇಲ್ಲ ಬೇಕಿಂಗ್ ಓವನ್ ಅಂತಾನು ಸಿಗುತ್ತೆ. ಸೊ ಅದು ಸುಮಾರಾಗಿ 180 degrees ಟೆಂಪರೇಚರ್, 180-200 degrees ಟೆಂಪರೇಚರ್ ಅಲ್ಲಿ 15-20 minutes ನೀವು ಅದನ್ನ ಬೇಯಿಸ್ಕೋಬಹುದು. ಆಮೇಲೆ ಅದನ್ನ ಹೊರಗಡೆ ತೆಗೆದ್ಮೇಲೆ ಒಂದ್ ಸ್ವಲ್ಪ ಕೂಲಿಂಗ್ ಅಟ್ಮಾಸ್ಫಿಯರ್ ಗೆ ಕೂಲ್ ಆಗೋಷ್ಟಕ್ಕೆ ಬಿಡಬೇಕು, ಆಮೇಲೆ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ನೀವು ಮಾರ್ಕೆಟಲ್ಲಿ ಮಾರ್ಕೋಬಹುದು, ಅದನ್ನ ತಗೊಳ್ಬಹುದು. ಈಗ ನವಣೆಯಿಂದ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಒಂದು ಬೇಕರಿ ಪದಾರ್ಥಗಳು ಯಾವ ಸಿಗ್ತಾವಂತೆ ನವಣೆಯಿಂದ? ಸರ್, ಇವಾಗ ಸದ್ಯ ಅಂದ್ರೆ ನಿಮಗೆ ಮೇಜರ್ ಆಗಿ ಸಿಗ್ತಾ ಇರೋದು ಬಿಸ್ಕೆಟ್ ಒಂದು, ಪಿಜ್ಜಾನೂ ಹೊರಬಂದಿದೆ ನಮ್ಮ ಯೂನಿವರ್ಸಿಟಿ ಅವರು, ನಾವು ಪಿಜ್ಜಾನೂ ಮಾಡಿದೀವಿ. ಕಂಪ್ಲೀಟ್ ಮೈದಾನ ತೆಗೆದ್ಬಿಟ್ಟು ಅರೌಂಡ್ 60% ವರೆಗೂ ನವಣೆ ಹಿಟ್ಟನ್ನು ಹಾಕಿ ಪಿಜ್ಜಾ ಬೇಸ್ ಮಾಡಿ, ಅದು ಈಗ ನೀವು ಹೊರಗಡೆ ಯಾವ ಜೊಮ್ಯಾಟೋದಲ್ಲಿ ಎಲ್ಲ ಯಾವ ತರ ಪಿಜ್ಜಾ ತಿಂತೀರಲ್ಲ ಅದೇ ಟೇಸ್ಟೇ ಇದರಲ್ಲಿ ಇದೆ. ಆಮೇಲೆ ಬ್ರೆಡ್ಡು ಮಾಡ್ತಾರೆ, ಆಮೇಲೆ ಸಮಟೈಮ್ಸ್ ಗಾರ್ಲಿಕ್ ಬ್ರೆಡ್ ಕೂಡ ಹೊರಗೆ ಬಂದಿದೆ, ಮಿಲ್ಲೆಟ್ ಎನ್ರಿಚ್ ಗಾರ್ಲಿಕ್ ಬ್ರೆಡ್ ಅಂತಾನೂ ಹೊರಗೆ ಕೆಲವು ಮಾರ್ತಾ ಇದ್ದಾರೆ, ಆಮೇಲೆ ಪಫ್ಸ್ ಮಾಡ್ತಾ ಇದ್ದಾರೆ, ಖಾರಿ ಮಾಡ್ತಾ ಇದ್ದಾರೆ, ಆಮೇಲೆ ದಿಲ್ ಪಸಂದ್ ಕೆಲವೊಂದು ಬಂದಿದೆ. ಇನ್ನು ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗೆ ಬಂದಾಗ, ನವಣೆ ಅಂದ್ರೆ ನವಣೆಯಿಂದ ನವಣೆ ಅಕ್ಕಿ ಮಾಡ್ಕೋತೀವಿ, ನವಣೆ ಹಿಟ್ಟನ್ನು ತಯಾರು ಮಾಡ್ತಾರೆ ಸಾಂಪ್ರದಾಯಿಕವಾಗಿ. ನವಣೆ ಅಕ್ಕಿಯಿಂದ ನವಣೆ ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ನೋದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ನವಣೆ ಅಕ್ಕಿ ಅನ್ನ ಮಾಡ್ತಾರೆ. ಆದ್ರೆ ನವಣೆ ಅಕ್ಕಿಯಿಂದ ಬೇರೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ, ಮನೆ ಮಟ್ಟದಲ್ಲಿ ಏನೇನ್ ಮಾಡ್ಕೋಬಹುದು? ಸರ್, ಈಗ ನಾವು ಮನೆಯಲ್ಲಿ ಎಲ್ಲ ಟ್ರೆಡಿಷನಲ್ ಫುಡ್ ಅನ್ಬೋದು ನೀವು, ನವಣೆಯಿಂದ ಹೋಳಿಗೆನು ಮಾಡ್ಕೋಬಹುದು, ಲಡ್ಡುನು ಮಾಡ್ಕೋಬಹುದು, ಚಕ್ಲಿ ಮಾಡ್ಕೋಬಹುದು, ಪಾಪಡ್ ಮಾಡ್ಕೋಬಹುದು. ಅಕ್ಕಿಯನ್ನು ಎಲ್ಲೆಲ್ಲಿ ಬಳಸ್ಕೊಂಡು ಏನೇನ್ ಮಾಡ್ತಾ ಇದೀವಲ್ಲ ಅದನ್ನ ಕಂಪ್ಲೀಟ್ ನೀವು ಅಕ್ಕಿಯನ್ನು ತೆಗೆದ್ಬಿಟ್ಟು ಈ ನವಣೆಯಿಂದ ಮಾಡ್ಕೋಬಹುದು. ಆಮೇಲೆ ಈ ಬೇಸಿಗೆ ಕಾಲದಲ್ಲೆಲ್ಲ ನಾವು ಸುಂಡ್ಗಿ ಹಾಕ್ತಾ ಇದ್ರೆ ಹೊರಗಡೆ ಎಲ್ಲ ಈಗ ನೋಡ್ಬೋದು ನೀವು, ಅದನ್ನು ನೀವು ನವಣೆಯಿಂದನೂ ಮಾಡ್ಕೋಬಹುದು. ಈಗ ಶೇಂಗಾದ ಹೋಳಿಗೆ ಮಾಡ್ತಾರಲ್ಲ, ಶೇಂಗಾದ ಹೋಳಿಗೆ ಟೈಪ್ ನವಣೆಯಿಂದ ಹೋಳಿಗೆ ಮಾಡ್ಬೋದು ಸರ್? ಸ್ವಲ್ಪ ನೆಲ್ಲಿ ಯೂಸ್ ಮಾಡಿರ್ತೀರ, ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿರ್ತೀರಲ್ಲ, ಅದ್ರ ಬದಲು ಒಂದ್ ಸ್ವಲ್ಪ 10-20% ಅಷ್ಟೇ ಮೈದಾ ಹಾಕೊಂಡು ಫುಲ್ ಕಂಪ್ಲೀಟ್ ನಿಮ್ಗೆ ನವಣೆ ತಗೊಂಡ್ಬಿಟ್ಟು ನೀವು ಯಾವ ತರ ಸೇಮ್ ಸಿಮಿಲರ್ ನೀವು ಶೇಂಗದ ಹೋಳಿಗೆ ಹೆಂಗ್ ಮಾಡ್ಕೋತೀರಲ್ಲ ಅದೇ ತರನೇ ಮಾಡ್ಕೋಬಹುದು. ಅಂದ್ರೆ ಒಳಗಡೆ ನವಣೆ ಹಿಟ್ಟನ್ನ ಹಾಕೋದಂತೀರಿ? ಹಾ ಹಿಟ್ಟೆ ಹಾಕೋದು, ನವಣೆ ಹಿಟ್ಟು, ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಮಾಡ್ಕೊಂಡು ನಿಮಗ ಸ್ವಲ್ಪ ಜಿಗಿ ಬರ್ಬೇಕು ಅಂದ್ರೆ ಗೋಧಿ ಹಿಟ್ಟು ಇಲ್ಲಾಂದ್ರೆ ಮೈದಾ ಹಿಟ್ಟು ಸ್ವಲ್ಪ ಹಾಕೊಳ್ಳಿ. ಈಗ ನವಣೆಯಿಂದ ಏನು ಮೌಲ್ಯವರ್ಧಿತ ವಸ್ತುಗಳನ್ನ ತಿನಿಸುಗಳನ್ನ ಮಾಡ್ತಿಲ್ಲ, ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ತರಬೇತಿಗಳು ಕೊಡ್ತಾ ಇದ್ದಾರೆ ಸರ್? ನಮ್ಮ ಕಾಲೇಜಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ, ಆಮೇಲೆ ಟೆಕ್ನಾಲಜಿ ಕೂಡ ಟ್ರಾನ್ಸ್ಫರ್ ಮಾಡಿದೀವಿ. ಒಂದು ಟೆಕ್ನಾಲಜಿಗೆ ಇಷ್ಟು ಅಂತ ಕಾಸ್ಟ್ ಇರುತ್ತೆ, ಆ ಕಾಸ್ಟ್ ಅನ್ನು ನೀವು ಪೇ ಮಾಡಿದ್ರೆ ಸಾಕು, ಅದ್ರದ್ದು ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಆಮೇಲೆ ಪ್ರೊಸೆಸ್ ಹೆಂಗ್ ಮಾಡ್ತೀವಿ, ಆಮೇಲೆ ಅದ್ರ ಮಷಿನರಿ ಏನಾದ್ರು ನಿಮ್ಗೆ ಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ ಅಂತ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅಲ್ಲ, ಈಗ ಗೃಹಿಣಿಯರಿಗೆ ವಿಶೇಷವಾಗಿ ಹಳ್ಳಿಯಲ್ಲಿ ಇರತಕ್ಕಂತ ಹೆಣ್ಮಕ್ಳಿಗೆಲ್ಲ ತರಬೇತಿಗಳು ಕೊಟ್ಟಿದೀವಿ ಸರ್, ಸುಮಾರಾಗಿ ಟ್ರೈನಿಂಗ್ ಎಲ್ಲ ಆರ್ಗನೈಸ್ ಮಾಡಿದೀವಿ. ಹಳ್ಳಿ ಕಡೆಯಿಂದ ಬಂದಿದ್ರು ಬಿಸ್ಕೆಟ್ಗೆ, ಆಮೇಲೆ ಬ್ರೆಡ್ಗೆ, ಶಾವ್ಗೆಗೆ, ಅವ್ರಿಗೆಲ್ಲಾನು ಟ್ರೈನಿಂಗ್ ಕೊಟ್ಟಿದೀವಿ ನಾವು. ಹೇಗೆ ನವಣೆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಇದು ಪ್ರಸಿದ್ಧಿ ಆಗತ್ತೆ, ನವಣೆ ಉತ್ಪನ್ನಗಳು ಹೇಗೆ ಅನಿಸುತ್ತೆ ನಿಮಗೆ, ಬೇಡಿಕೆ ಇದೆ ಎಲ್ಲ ನೋಡಿ ಸರ್? ಸುಮಾರಾಗಿ ಬೇಡಿಕೆ ಇದೆ, ಆಮೇಲೆ ಹೆಲ್ತ್ ವೈಸ್ ನೋಡಿದ್ರೆ ದಟ್ ಇಸ್ ಅ ವೆರಿ ಗುಡ್, ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್ ಕಂಪೋಸಿಷನ್, ತುಂಬಾ ಫುಲ್ ಆಗಿ ಬಕೆಟ್ ಆಗಿರುತ್ತೆ. ಸೊ ಅದು ನೀವು ಮುಂದೆ ನೀವ್ ಏನಂದ್ರೆ ರೈಸ್ ನ ನಾವೆಲ್ಲಾನು ಡಯಾಬಿಟಿಸ್ ಮೇಜರ್ ಆಗಿ ಕಾರ್ಬೋಹೈಡ್ರೇಟ್ಸ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ವಿ, ಆಮೇಲೆ ನಾವು ಕಂಪೇರ್ ಟು ಹಿಂದಿನ ಕಾಲದ ಜನ ನೋಡ್ಕೊಂಡು ನಾವು ತುಂಬಾ ಈಗ ವೀಕ್. ಸೊ ಇಮ್ಯುನಿಟಿನೂ ಈಗ ಕೋವಿಡ್ ಇಂದನು ನಾವು ಬಹಳ ಎಫೆಕ್ಟ್ ಆಗಿದೀವಿ. ನೋಡಿದ್ರೆ ಮುಂದೆ ತುಂಬಾ ಇದಕ್ಕೆ ಬೇಡಿಕೆ ಬರುತ್ತೆ, ನಿಮ್ಗೆ ತುಂಬಾನೇ ಪ್ರಾಡಕ್ಟ್ಸ್ ಹೊರಗಡೆ ಬಂದಿದೆ, ಮೈದಾ ಇಲ್ಲದ ಪ್ರಯತ್ನಗಳು ಎಲ್ಲ ಮಾಡಿದೀವಿ, ಆಮೇಲೆ ವೀಟಿಂದನು ತಗೊಂಡು ಗೋಧಿ ಹಿಟ್ಟನ್ನು ತಗೊಂಡು ಬೇಕರಿ ಪ್ರಾಡಕ್ಟ್ಸ್ ಅನ್ನು ನಾವು ಆ ರೂಪದಲ್ಲೆಲ್ಲ ತಗೊಂಡು ಬಂದಿದೀವಿ. ಸೊ ತುಂಬಾ ಬೇಡಿಕೆ ಇದೆ ಸರ್, ಈಗ ಆಲ್ಮೋಸ್ಟ್ ಆಲ್ 700 ಅಲ್ಲಿ ನಿಮಗೆ 50-60% ದ ಮಿಲ್ಲೆಟ್ಸ್ ವಿಲ್ ಕನ್ಸ್ಯೂಮ್, ಪೀಪಲ್ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಏನೋ ಫಂಕ್ಷನ್ ಗಳು ಇರ್ತಾವ, ಅಲ್ಲೆಲ್ಲ ನವಣೆ ಫಲಾವ್ ಮತ್ತು ನವಣೆ ಉಂಡೆಗಳು ಬಹಳಷ್ಟು ಪ್ರಚಲಿತ ಪಡಿತಾ ಇದ್ದಾವೆ, ಇದ್ರ ಬಗ್ಗೆ ಹೇಳ್ತಾರೆ ಸ್ವಲ್ಪ? ಫಲಾವ್ ಮತ್ತು ನವಣೆ ಉಂಡೆ ಸರ್, ಇದು ಸಿಂಪಲ್ ಆಗಿ ಏನು ಇಲ್ಲ, ಮನೆಯಲ್ಲಿ ನಾವು ಯಾವ ತರ ರೈಸ್ ಇಂದ ಮಾಡ್ತಿದೀವಿ ಪಲಾವ್ ಯಾವ ತರ, ಅದೇ ಅಲ್ಲ ಇಲ್ಲಿ ಹೇಳೋದು. ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನ ಹಾಗೆ ನೇರವಾಗಿ ನೀವು ಅನ್ನ ಮಾಡಿದಾಗ ಮಾಡಿದ್ರೆ ಬರೋದಿಲ್ಲ, ಬಿರ್ಸಾಗತ್ತೆ ಅಂತ ಹೇಳ್ತಾರೆ. ಅರೌಂಡ್ 5-6 hours ನೀವು ಸ್ವಲ್ಪ ಸೋಕ್ ಮಾಡಬೇಕು, ನೆನೆಸಿಡಬೇಕು, ನೆನೆಸಿಡಬೇಕು. ನೆನೆಸಿಟ್ರೆ ನಿಮಗೆ ಅದರಲ್ಲಿರೋ ಅವೈಲಬಿಲಿಟಿ ಬಯೋ ಅವೈಲಬಿಲಿಟಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅದು ನಿಮಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ಅದು ಹಾರ್ಡ್ನೆಸ್ ತುಂಬಾ ಇದಿರುತ್ತೆ, ಸೊ ಹಂಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರೆ ಸ್ವಲ್ಪ ಸ್ಲೋ ಡೈಜೆಸ್ಟ್ ಆಗುತ್ತೆ. ಸೊ ಅದನ್ನ ಸ್ಮೂತ್ ಆಗಿ ಬರೋದಕ್ಕೆ ನಿಮಗೆ 5-6 hours ಸೋಕ್ ಮಾಡಿದ್ರೆ ಸಾಕು. ಉಳಿದಿದ್ದು ನಿಮ್ಗೆ ಯಾವ್ದು ಅನ್ನ ತರ ಹೇಳಿದ್ರಲ್ಲ ಪಲಾವ್, ಆ ತರದ್ದು ಮಾಡ್ಕೋಬಹುದು. ನೀವು ಬಿರಿಯಾನಿನೂ ಮಾಡ್ಕೋಬಹುದು, ಪಲಾವ್ ಮಾಡ್ಕೋಬಹುದು, ಕ್ಯಾಪ್ಸಿಕಮ್ ರೈಸ್ ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಅದ್ರಲ್ಲಿ ಮೊಸರನ್ನ ಚೆನ್ನಾಗಿ ಬರುತ್ತೆ. ಲಡ್ಡು ಮಾಡ್ತಾರೆ, ನವಣೆ ಲಡ್ಡು ಚೆನ್ನಾಗಿ ಬರುತ್ತೆ, ಈ ರಾಗಿ ಲಡ್ಡು, ನವಣೆ ಲಡ್ಡು, ಸಾಮೆ ಲಡ್ಡು, ಈ ಸಿರಿಧಾನ್ಯದಿಂದ ಲಡ್ಡುಗಳು ಚೆನ್ನಾಗೇ ಬರ್ತಾ ಇದೆ. ಏನ್ ಹೇಳ್ತೀರಿ, ನವಣೆಯನ್ನ ಬೆಳಿತಾರೆ ಬಹಳಷ್ಟು ಮಂದಿ, ಅದನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ, ಬರೀ ಅನ್ನ ಮಾಡ್ಕೊಂಡ್ಬಿಟ್ಟು ತಿಂತಿರ್ತಾರೆ, ಅಥವಾ ಇಲ್ಲ ನವಣೆ ಅನ್ನ ಬಹಳಷ್ಟು ಹಾಡಾಗತ್ತೆ ಹೊಟ್ಟೆಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಮಾರ್ಬಿಡ್ತಿರ್ತಾರೆ. ಇದು ಏನಂದ್ರೆ ಅವೇರ್ನೆಸ್ ಕಡಿಮೆ. ಮೊದಲೆಲ್ಲ ಮಿಲ್ಲೆಟ್ ಬೆಳೆಸ್ತಾ ಇದ್ವಿ, ಅದನ್ನ ಪ್ರೊಸೆಸಿಂಗ್ ಇಲ್ಲ, ಈಗೆಲ್ಲ ಚೆನ್ನಾಗಿ ಮಷಿನ್ಸ್ ಬಂದಿದ್ದಾವೆ. ಬಟ್ ಅದು ಯಾವ ತರ ಬಳಸಬೇಕು, ಅದನ್ನ ಯಾವ ರೂಪದಲ್ಲಿ ನಾವು ಯಾವ ಅಡಿಗೆದಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಹಾಕಬೇಕು ಅನ್ನೋದು ತಿಳುವಳಿಕೆ ಇರಬೇಕು ಜನಗಳಿಗೆ. ಸೊ ಅದು ಇತ್ತು ಅಂದ್ರೆ ನಾವು ಕಂಪ್ಲೀಟ್ ರೈಸ್ ನ ನೀವು ಎಲಿಮಿನೇಟ್ ಮಾಡಬಹುದು. ಹೇಗೆ ಬಿಸ್ಕೆಟ್ ಅನ್ನ, ನವಣೆ ಬಿಸ್ಕೆಟ್ ಅನ್ನ ಮನೆಯಲ್ಲಿ ಮಾಡಬಹುದು, ಈಗ ಹಾಟ್ ಏರ್ ಓವನ್ ಇರೋದು, ಕುಕ್ಕರ್ ನಲ್ಲೇ ಮಾಡ್ಕೋಬಹುದು, ಮೈಕ್ರೋ ಓವನ್ ಇರುತ್ತಲ್ಲ, ಒಂದು ನಿಮ್ಗೆ 10,000 ಎಲ್ಲ ಸಿಕ್ಬಿಡುತ್ತೆ. ಬೇಕಿಂಗ್ ಓವನ್ ಪ್ಲಸ್ ಮೈಕ್ರೋ ಓವನ್ ಇರುತ್ತೆ. ಸಾಮಾನ್ಯವಾಗಿ ಕುಕ್ಕರ್ ಇರ್ತಾವ ಮನೆಯಲ್ಲಿ, ಕುಕ್ಕರ್ ಅಲ್ಲಿ ಏನ್ ಸರ್, ಅದು ಕೇಕ್ ಮಾಡ್ಕೋಬಹುದು, ಕೇಕ್ ಮಾಡ್ಕೋಬಹುದು, ಬಿಸ್ಕೆಟ್ ಆಗಲ್ಲ. ಕುಕ್ಕರ್ ಅಲ್ಲಿ ಕೇಕ್ ಮಾಡ್ಕೋಬಹುದು, ನೀವು ನೋಡ್ಬೋದು ಕುಕ್ಕರ್ ಅಲ್ಲಿ ಒಳಗಡೆ ಇಟ್ಬಿಟ್ಟು ಸ್ಟೀಮ್ ಬರಂಗೆ ಮಾಡ್ಕೊಂಡು ನೀವು ಕೇಕ್ ಮಾಡ್ಕೋಬಹುದು. ಬಟ್ ಬಿಸ್ಕೆಟ್ ಗೆ ಮೇಜರ್ ಆಗಿ ನಿಮ್ಗೆ ಮೈಕ್ರೋ ಓವನ್ ಬೇಕಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಒಂದು ಬೇಕಿಂಗ್ ಓವನ್ ಅರೌಂಡ್ ನಿಮ್ಗೆ 5-7,000 ಅಲ್ಲಿ ನಿಮ್ಗೆ ಆ ಬೇಕಿಂಗ್ ಓವನ್ ಸಿಗುತ್ತೆ. ಹೇಗೆ ನವಣೆ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಬೇಕರಿ ತಿನಿಸುಗಳನ್ನ ಅಥವಾ ಬೇರೆ ಬೇರೆ ಆಹಾರ ವಸ್ತುಗಳನ್ನ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಬರತಂದ್ರೆ, ಉದಾಹರಣೆ ಒಂದು 100 rupees ಹಿಡ್ಕೊಳ್ಳೋಣ ನವಣಕ್ಕೆ, 60 rupees 70 rupees ಸಿಗ್ತಾವ ನವಣಕ್ಕೆಯನ್ನ, ಅದನ್ನೇ ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ಎಷ್ಟು ಲಾಭ ಪಡ್ಕೋಬಹುದು? ಬ್ರೆಡ್ ದೇ ಹೇಳ್ತೀನಿ ನಿಮ್ಗೆ, ಪ್ರೊಸೆಸಿಂಗ್ ಪ್ರೊಡಕ್ಷನ್ ಎಲ್ಲ ಸೇರ್ಬಿಟ್ಟು ನಿಮ್ಗೆಲ್ಲ ಮಾಡಿ ನವಣೆ ಮಾಡಿದ್ರೆ ಸುಮಾರಾಗಿ ನಿಮಗೆ 35 rupees ಬೀಳುತ್ತೆ. ಈಗ ಹೊರಗಡೆ ಮಾರ್ತಾ ಇರೋದು 45 ಮಾರ್ತಾ ಇದ್ದಾರೆ, ಈ ಜಾಗರಿ ಬ್ರೆಡ್ 50 ಮಾರ್ತಾ ಇದ್ದಾರೆ, ಒಂದ್ ಪೌಂಡ್ ಬ್ರೆಡ್. ಸೊ ನಿಮ್ಗೆಲ್ಲ ಪ್ರೊಡಕ್ಷನ್ ರಾ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿ ನಿಮಗೆ ಅರೌಂಡ್ 35 rupees ಬೀಳುತ್ತೆ. ನೀವೆಲ್ಲ ಲೇಬರ್ ಕಾಸ್ಟ್, ಎಲೆಕ್ಟ್ರಿಕ್ ಬಿಲ್ ಅವೆಲ್ಲಾನು ಹಿಡಿದ್ರು ನಿಮ್ಗೆಲ್ಲ ಸೇರಿ ಪ್ರೊಡಕ್ಷನ್ ಕಾಸ್ಟ್ 35 rupees ಇದೆ. ಹೊರಗಡೆ 45 rupees ಮಾರ್ತಿದ್ವಿ. ಸೊ ನಿಮ್ಗೆ ಲಾಭ ಇದೆ. ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಿ ನವಣೆಯನ್ನ ಬೆಳೆಯುವಂತವ್ರಿಗೆ ಮತ್ತು ಸರ್? ನವಣೆ ಬೆಳೆಸಿ ಅದ್ರದ್ದು ಅವೇರ್ನೆಸ್ ತಿಳ್ಕೊಳ್ಳಿ, ಯಾವ ತರ ಏನು ಅಂತ, ಅದು ಯಾವ ತರ ಮಾಡ್ಬೇಕು, ಯಾವ ರೂಪದಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಕಂಪೇರ್ ಟು ಮಕ್ಕಳು ಹತ್ರನು ಬಂದ್ರು, ಆಮೇಲೆ ವಯಸ್ಸಾದವ್ರ ಹತ್ರನು ನೀವು ಬಂದ್ರು, ಯಾವ ರೂಪದಲ್ಲಿ ಮಾಡಿ ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಆ ರೂಪದಲ್ಲಿ ನೀವು ಮಾಡಿ ತಿನ್ನಿಸ್ಬಹುದು. ಬರೀ ರೈಸ್ ಅಂತಾನೆ ಅಲ್ಲ, ಇದನ್ನು ಒಂದು ವಾರದಲ್ಲಿ ಅಟ್ಲೀಸ್ಟ್ 1 opat ಒಂದು ಕಪ್ ರೈಸ್ ಅನ್ನ ನೀವು ಸೇವನೆ ಮಾಡಿ. ಇಲ್ಲ ನಿಮಗೆ ರೈಸ್ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಸ್ನಾಕ್ಸ್ ರೂಪದಲ್ಲಿ ಹೇಳಿದ್ನಲ್ಲ, ಚಕ್ಲಿ, ನಿಪ್ಪಟ್ಟು, ಲಡ್ಡು, ಹೋಳಿಗೆ, ಯಾವ್ದಾದ್ರು ಒಂದು ರೂಪದಲ್ಲಿ ನೀವು ಒಂದ್ಸ್ ತಿನ್ನಿ ಅಂತ ಹೇಳಕ್ಕೆ ಇಷ್ಟ. ಒಳ್ಳೇದು ಡಾಕ್ಟರ್ ಸುಧಾವರ್,